ಈ ಬೇಸಿಗೆಯಲ್ಲಿ ಮಾಡುವಂತ ಚಾಟನೆ ಬಗ್ಗೆ ಅಥವಾ ಬಳ್ಳಿ ಸೌರುವಿಕೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ಇದನ್ನ ಮಾಡೋದ್ರ ಉದ್ದೇಶ ಏನು, ಮತ್ತೆ ಇದನ್ನ ಯಾವ ರೀತಿ ಮಾಡಬೇಕಾಗತ್ತೆ, ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಬೇಕಾಗತ್ತೆ, ಮಾಡೋದಾದ್ಮೇಲೆ ಏನ್ ಮಾಡಬೇಕಾಗತ್ತೆ, ಈ ಎಲ್ಲ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆನಲ್ಲಿ ಚಾಟ್ನಿ ಮಾಡುವ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಿ? ಈ ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ಚಾಟ್ನಿ ಒಂದು ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯ ಆಗಿರುತ್ತೆ. ಅವಶ್ಯಕ ಕ್ರಮ ಇದು. ಯಾಕೆ ಅಂದ್ರೆ ಕಳೆದ ವರ್ಷ ನಾವು ಏನೇನ್ ಫಸಲು ತೆಗೆದುಕೊಂಡಿರ್ತೀವಿ ಅದಾದ ಗಿಡಗಳಿಗೆ ಸಾಕಷ್ಟು ಅಶಕ್ತವಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಟ್ಟು ಮತ್ತೆ ಮುಂದಿನ ವರ್ಷದ ಫಸಲನ್ನು ಹೆಚ್ಚಾಗಿ ಪಡೆಯಲಿಕ್ಕೋಸ್ಕರ ಈಗೆಲ್ಲ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ದ್ರಾಕ್ಷಿ ಹೆಚ್ಚಾಗಿ ಬೆಳೆಯುವುದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಹೆಚ್ಚಾಗಿ ಸೀಡ್ಲೆಸ್ ಗ್ರೇಪ್ಸ್ ಮತ್ತೆ ರೆಡ್ ಗ್ಲೋಬ್ ತಳಿಗಳನ್ನು ಹೆಚ್ಚಾಗಿ ಬೆಳೀತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ವರ್ಷಕ್ಕೆ ಎರಡು ಚಾಟ್ನಿ ಮಾಡಬೇಕಾಗುತ್ತೆ, ಮತ್ತೆ ಒಂದು ಫಸಲು ತೆಗೆದುಕೊಳ್ತಾರೆ. ಸೊ ಈ ಎರಡು ಚಾಟ್ನಿ ಮಾಡೋದು ಮೊದಲು ಒಂದು ಮಾಡೋದು ಫೌಂಡೇಶನ್ ಪ್ರೂನಿಂಗ್ ಅಥವಾ ಬೇಸಿಗೆ ಕಾಲದಲ್ಲಿ ಮಾಡೋದಕ್ಕೆ ಬ್ಯಾಕ್ ಪ್ರೂನಿಂಗ್ ಅಂತ ಕರಿತೀವಿ, ಮತ್ತೆ ಚಳಿಗಾಲದಲ್ಲಿ ಮಾಡೋದು ಫಾರ್ವರ್ಡ್ ಪ್ರೂನಿಂಗ್ ಅಂತ. ಅಂದ್ರೆ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಹಿಂಬಡ್ತಿ ಬಳ್ಳಿ ಸೌರುವಿಕೆ ಅಂತ, ಇನ್ನೊಂದು ಮುಂಬಡ್ತಿ ಅಂದ್ರೆ ಫಾರ್ವರ್ಡ್ ಪ್ರೂನಿಂಗ್. ಸೊ ಈ ಬ್ಯಾಕ್ ಪ್ರೂನಿಂಗ್ ಒಂಥರ ತಳಹದಿ ಅಂದ್ರೆ ತಳಪಾಯ ಆದಂಗೆ ಪಾಯ, ಅದಕ್ಕೋಸ್ಕರ ಅದಕ್ಕೆ ಫೌಂಡೇಶನ್ ಪ್ರೂನಿಂಗ್ ಅಂತ ಸಹ ಕರೀತಾರೆ. ಸೊ ಇದೇ ರೀತಿ ನಮ್ಮ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಬ್ಲೂ ಮತ್ತೆ ದಿಲ್ಕುಶ್ ಸಹ ಬೆಳೀತಾರೆ. ಅನಾಭಿಶಾಹಿ ಈಗ ಕಡಿಮೆ ಆಗಿದೆ. ದಿಲ್ಕುಶ್ ಮತ್ತೆ ಬೆಂಗಳೂರು ಬ್ಲೂ ತಳಿಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಫಸಲು ತಗೋತಾರೆ. ಸೊ ಅದರಿಂದ ನಾನು ಎರಡು ರೀತಿ ಹೇಳ್ತೀನಿ. ಈ ಸೀಡ್ಲೆಸ್ ತಳಿ ಮತ್ತು ರೆಡ್ ಗ್ಲೋಬ್ಗಳಲ್ಲಿ ಕಳೆದ ವರ್ಷ ಕಟಾವಾದ ನಂತರ ಈ ವರ್ಷ ಕಡ್ಡಿಗಳನ್ನ ಸವರ್ಬೇಕಾಗುತ್ತೆ. ಆವಾಗ ಬುಡದಲ್ಲಿ ಒಂದು ಅಥವಾ ಎರಡು ಕಣ್ಣುಗಳ ಬಿಟ್ಟು ಪೂರ್ತಿ ಕಡ್ಡಿಗಳನ್ನ ತೆಗಿಬೇಕಾಗುತ್ತೆ. ಮತ್ತೆ ಈ ಬೆಂಗಳೂರು ಬ್ಲೂ ಮತ್ತು ದಿಲ್ಕುಶ್ ತಳಿಗಳಲ್ಲಿ ಏನ್ ಮಾಡ್ಬೇಕಂದ್ರೆ ವರ್ಷಕ್ಕೆ ಎರಡು ಬೆಳೆ ತಿರಿಯೋದ್ರಿಂದ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಎರಡು ಚಾಟ್ನಿ ಆದ ನಂತರ ಹೆಚ್ಚಾಗಿ ಫಸಲು ತೆಗೆಯಕ್ಕೆ ಮಾಡ್ತಾರೆ. ಅದರಿಂದ ಗಿಡಗಳದ್ದು ಅಶಕ್ತವಾಗುತ್ತೆ, ಪ್ರತಿ ವರ್ಷ ಜಾಸ್ತಿ ಬೆಳ್ಕೊಂಡ ಹೋಗ್ತಾ ಇರುತ್ತೆ, ಅದಕ್ಕೆ ಬ್ಯಾಕ್ ಪ್ರೂನಿಂಗ್ ಮಾಡೋದೇ ಇಲ್ಲ. ಆದ್ರಿಂದ ನಾವು ಅದನ್ನ ನಿಯಮಿತವಾಗಿ ಎರಡು ವರ್ಷದಲ್ಲೂ ಫಸಲನ್ನು ನಿಯಂತ್ರಣ ಮಾಡಿ ತಗೋಬೇಕಾಗುತ್ತೆ. ಆದ್ರಿಂದ ಈ ಬ್ಯಾಕ್ ಪ್ರೂನಿಂಗು ಅತ್ಯಂತ ಅಗತ್ಯವಾದ್ದು ಎರಡೂ ಬೆಳೆಗಳಲ್ಲಿ. ಮತ್ತೆ ಈ ದ್ರಾಕ್ಷಿ ನಾನು ಹೇಳಿದೆ, ಈ 365 ವರ್ಷ ದಿನಗಳು ಸಹ ಕಾರ್ಯ ನಿರ್ವಹಿಸಬೇಕಾಗುತ್ತೆ. ಆದ್ರೆ ಈ ಬ್ಯಾಕ್ ಪ್ರೂನಿಂಗ್ ಮಾಡೋದಕ್ಕೆ ಮುಂಚೆ ಗಿಡಗಳಿಗೆ ಒಂದು ತಿಂಗಳು ವಿಶ್ರಾಂತಿ ಕೊಡಬೇಕು, ಗಿಡಗಳಿಗೆ ವಿಶ್ರಾಂತಿ ಕೊಡಬೇಕು, ಜೊತೆಗೆ ತಾಕತ್ ಮಾಡಬೇಕು, ತಾಕತ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಬೇಸಿಗೆ ಚಾಟ್ನಿ ಮಾಡೋದಕ್ಕಿಂತ ಮುಂಚೆ ನಾವು ಈ ದ್ರಾಕ್ಷಿ ತೋಟದಲ್ಲಿ ಏನೇನು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ, ಯಾವ ರೀತಿಯಾದಂತ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು? ಹೌದು, ದ್ರಾಕ್ಷಿ ಗಿಡಗಳಿಗೆ ವಿಶ್ರಾಂತಿ ಇರುತ್ತೆ, ಆದರೆ ರೈತರು ಆ ಕಾರ್ಯ ನಿರ್ವಹಿಸಿ ಅವಕ್ಕೆ ತಕ್ಕಾಗಿ ಪೌಷ್ಟಿಕಾಂಶಗಳನ್ನೆಲ್ಲ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು ತಿಂಗಳು ವಿಶ್ರಾಂತಿ ಕೊಡೋ ಸಮಯದಲ್ಲಿ ಈ ಗಿಡಗಳಲ್ಲಿ ನಾನು ಹೇಳಿದೆ ಇದು ಸಮ್ಮರ್ ಪ್ರೂನಿಂಗ್ ಆದ್ರಿಂದ ಉಷ್ಣಾಂಶ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಮಿಲಿ ಬಗ್ಸ್ ಅಂದ್ರೆ ಹಿಟ್ಟು ತಿಗಣಿಗಳ ಹಾವಳಿ ಜಾಸ್ತಿ. ಅದೇನಾಗುತ್ತೆ, ನಾವು ಈ ತೊಗಟೆ ಸ್ವಲ್ಪ ಸುಲಭವಾಗಿ ಬರೋ ಕಾಲ ಇದು. ಆದ್ರಿಂದ ಏನ್ ಮಾಡಬೇಕು, ಗಿಡದ ರಂಬೆಗಳ ಮೇಲೆ ಮತ್ತೆ ಸೆಕೆಂಡ್ರೀಸ್ ಪ್ರೈಮರೀಸ್ ಏನ್ ಹೇಳ್ತೀವಿ ಅದರದ್ದು ತೊಗಟೆಗಳನ್ನ ತೆಗಿಬೇಕು. ಮತ್ತೆ ಬೊಡ್ಡೆ ಮೇಲೆ ಇರೋದೆಲ್ಲ ತೊಗಟೆಗಳನ್ನ ತೆಗೆದು ಕೆಲವು ಕೀಟನಾಶಕಗಳ ಇರುತ್ತೆ ಅದ್ರಲ್ಲಿ ನೂವಾನ್ ಅದನ್ನ 1.5 ಅಥವಾ 2 ಮಿಲಿ ಒಂದು ಲೀಟರ್ ಅಲ್ಲಿ ಹಾಕಿ ಅದನ್ನ ಬುಡಕ್ಕೆಲ್ಲ ಇದು ಗಿಡಗಳಿಗೆ ಸಿಂಪಡಣೆ ಮಾಡಬೇಕು. ಜೊತೆಗೆ ಬುಡದ ಸುತ್ತ ಸಹ ಕ್ಲೋರೋಪೈರಿಫಾಸ್ ಅಂತ ಕೀಟನಾಶಕ ಏನಿದೆ ಅದನ್ನ 2.5 ಮಿಲಿ ಒಂದು ಲೀಟರ್ಗೆ ಹಾಕಿ ಬುಡಕ್ಕೆ ಸುರಿಯೋದ್ರಿಂದ ಮಣ್ಣಿಗೆ ಹಾಕೋದ್ರಿಂದ ಈ ಗಿಡ ಈ ಹುಳುವಿನ ಕೋಶಾವಸ್ಥೆ ಅದರಲ್ಲಿರುತ್ತೆ. ಸೊ ಅವುಗಳು ಸಾಯುತ್ತೆ. ಆ ರೀತಿ ಮಾಡಿ ನಾವು ಫಸ್ಟ್ ಈ ಕೆಲಸ ಮಾಡ್ಬೇಕಾಗುತ್ತೆ. ಮೊದಲು ಈ ತೊಗಟೆಗಳನ್ನ ತೆಗಿಬೇಕು. ನಂತರ ಈ ಪ್ರೂನಿಂಗ್ ನೀವು 15 ದಿನಕ್ಕೆ ಮುಂಚೆ ಗಿಡಗಳನ್ನ ಸ್ವಲ್ಪ ಬದು ಮಾಡ್ಕೊಬೇಕು, ಪಾತಿಗಳು ಮಾಡ್ಕೊಂಡು ಅದಕ್ಕೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ, ಒಂದು ಕೆಜಿ ಸೂಪರ್ ಫಾಸ್ಫೇಟ್, ಒಂದು 1/2 ಕೆಜಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಹಾಕಿ ಯಥೇಚ್ಛವಾಗಿ ನೀರುಣಿಸಬೇಕಾಗುತ್ತೆ ಎಲ್ಲ ಗಿಡಗಳಿಗೂ. ಅದಾದ ಒಂದು ವಾರ ನಂತರ ಒಂದು ಶಿಫಾರಸು ಮಾಡಿದ 10% ಗೊಬ್ಬರಗಳು, ಯೂಶಲಿ ಈ ಟೈಮಲ್ಲಿ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್, DAP ಮತ್ತೆ SOP 100 ಗ್ರಾಮ್ ಒಂದು ಗಿಡಕ್ಕೆ ಹಾಕಿ ಒಂದು ವಾರ ನೀರು ಕೊಟ್ಟು ನಂತರ ನೀವು ಚಾಟ್ನಿ ಮಾಡಬೇಕಾಗುತ್ತೆ. ಈ ರೀತಿ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು 15 ದಿನದ ನಂತರ ಚಾಟ್ನಿ ಮಾಡಬೇಕಾಗುತ್ತೆ. ಓಹೋ, ಅಂದ್ರೆ ಸಡಿಲವಾಗಿರುವಂತಹ ತೊಗಟೆ ತೆಗಿಬೇಕು. ಹೌದು, ಜೊತೆಗೆ ಕೆಲವೊಂದು ಕೀಟನಾಶಕಗಳನ್ನು ಕೂಡ ಅದಕ್ಕೆ ಸವರ್ಬೇಕಾಗುತ್ತೆ. ಮಣ್ಣಲ್ಲಿರುವಂತ ಕೋಶಗಳನ್ನ ನೋಡ್ಕೋಬೇಕಾಗುತ್ತೆ, ಕೀಟಗಳು ಕೋಶಗಳನ್ನ ನಾಶ ಮಾಡಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು, ಮತ್ತೆ ರಸಗೊಬ್ಬರಗಳು ಕೊಡಬೇಕು. ಇಷ್ಟೆಲ್ಲ ಕ್ರಮಗಳನ್ನ ಅನುಸರಿಸಬೇಕು. ಆ ನಂತರ ನಾವು ಚಾಟ್ನಿ ಮಾಡೋದಕ್ಕೆ ಹೋಗ್ಬೇಕಾಗುತ್ತೆ. ಮತ್ತೆ ಈ ಚಾಟ್ನಿಯನ್ನು ಕೂಡ ಮಾಡೋದು ಬಹಳ ಮುಖ್ಯವಾದಂತ ಒಂದು ಕ್ರಮ, ಜೊತೆಗೆ ಸೂಕ್ಷ್ಮವಾದ ಕ್ರಮ ಅಂತ ಕೇಳಿದ್ದೀವಿ. ಹೌದು, ಇದನ್ನ ಹೇಗೆ ಮಾಡಬೇಕಾಗತ್ತೆ? ನಾನು ಹೇಳಿದಾಗೆ ಈ ರೀತಿ ಮುಂಜಾಗ್ರತೆಯಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ ನಂತರ ಚಾಟ್ನಿ ಮಾಡಬೇಕಾಗುತ್ತೆ. ಚಾಟ್ನಿ ಹೇಗ್ ಮಾಡೋದು ಅಂದ್ರೆ, ಕಳೆದ ವರ್ಷ ಕಡ್ಡಿಗಳಿರುತ್ತೆ, ಅದರಿಂದ ನೀವು ಇಳುವರಿ ಹಣ್ಣೆಲ್ಲ ತೆಗೆದಿರ್ತೀರಿ. ಸೊ ಈ ಸಮಯದಲ್ಲಿ ಎಲ್ಲಾ ಕಡ್ಡಿಗಳನ್ನ ಸಂಪೂರ್ಣವಾಗಿ ಕತ್ತರಿಸಿ ಕೇವಲ ಈ ಸೆಕೆಂಡ್ರಿ ಅಂತ ಏನ್ ಹೇಳ್ತೀವಿ ಕಾರ್ಡನ್, ಅದ್ರ ಮೇಲೆ ಬರೋ ಕಡ್ಡಿಗಳ ಬುಡದಲ್ಲಿ ಒಂದು ಅಥವಾ ಎರಡು ಕಣ್ಣು ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ದು ಪೂರ್ತಿ ಸವರ್ಬೇಕು. ಅದು ಎಲ್ಲ ಕತ್ತರಿಸಿ ಹಾಕಿ ಬರೀ ಗಿಡದ ಕಾಂಡ ಪ್ರೈಮರಿ ಅಂದ್ರೆ ಪ್ರಾಥಮಿಕ ಹಾಗೂ ದ್ವಿತೀಯ ಕೊಂಬೆಗಳು ಮಾತ್ರ ಇರ್ಬೇಕು, ಉಳಿಸ್ಕೋಬೇಕು. ಆಗ ಕಡ್ಡಿಗಳು ಹೆಚ್ಚು ತರ ಕಾಣುತ್ತೆ, ಒಂದು ಗಿಡದ ಮೇಲೆ ಹೆಚ್ ಮಾದರಿಯಲ್ಲಿ ಕಾಣುತ್ತೆ. ಸೊ ಈ ರೀತಿ ಪೂರ್ತಿ ಕತ್ತರಿಸಾಕ್ಬೇಕು. ಮತ್ತೆ ಇದೇ ಸಮಯದಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಬೇಕಾಗುತ್ತೆ. ಹೊಸ ತೋಟಗಳಲ್ಲಿ ನಿಮ್ಗೆ ಕಾರ್ಡನ್ ಆಗಿರಲ್ಲ ಅಂತ ಹೇಳಿದ್ರೆ ನೀವು ಒಂದು ಕಡ್ಡಿಗಳನ್ನ ಬಾಗಿಸಿ ಸೆಕೆಂಡರಿ ತಯಾರು ಮಾಡ್ಕೋಬಹುದು. ಮತ್ತೆ ಕೆಲವು ರೋಗ ರುಜಿನಗಳಿಗೆ ತುತ್ತಾಗಿರೋ ಕಡ್ಡಿಗಳನ್ನ ಸಹ ತೆಗೆದಾಕ್ಬೇಕು. ಇದೊಂಥರ ರಿಪೇರಿ ಸಹ ಆಗುತ್ತೆ ತೋಟದಲ್ಲಿ. ಇದು ಈ ನಮ್ಮ ಸೀಡ್ಲೆಸ್ ತಳಿಗಳಲ್ಲಿ. ಅದೇ ನಾನು ಮೊದಲೇ ಹೇಳಿದಾಗೆ ಬ್ಯಾಕ್ ಪ್ರೂನಿಂಗ್ ಅಥವಾ ಫಾರ್ವರ್ಡ್ ಪ್ರೂನಿಂಗ್ ಇದರಲ್ಲಿ ನಿಯಮಿತವಾಗಿ ಮಾಡಲ್ಲ, ಬೆಂಗಳೂರು ಬ್ಲೂ ಮತ್ತೆ ಅನಾಭಿಷಾಯ ದಿಲ್ಕುಶು ಅನಾಭಿಷಾಯಲ್ಲಿ. ಆದ್ರಿಂದ ನೀವು ಈ ಬ್ಯಾಕ್ ಪ್ರೂನಿಂಗ್ ಮತ್ತೆ ಫಾರ್ವರ್ಡ್ ಪ್ರೂನಿಂಗ್ ಅಲ್ಲಿ ಸಮತೋಲನ ಕಾಪಾಡಿಕೊಂಡು ಒಂದು ಎರಡನೇ ಮೂರು ಭಾಗದಷ್ಟು ಕಡ್ಡಿಗಳನ್ನ ಫಾರ್ವರ್ಡ್ ಮಾಡಬೇಕು, ಒಂದನೇ ಮೂರು ಭಾಗವನ್ನ ಬ್ಯಾಕ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಗಿಡಗಳ ಆಯಸ್ಸು ಹೆಚ್ಚಾಗುತ್ತೆ, ಮತ್ತೆ ನಿಮ್ಗೆ ಫಸಲು ಸಹ ಸಮತೋಲನವಾಗಿರುತ್ತೆ. ಈ ರೀತಿ ನಾವು ಸುವ್ಯವಸ್ಥಿತವಾಗಿ ಸಮ್ಮರ್ ಪ್ರೂನಿಂಗ್ ಅಥವಾ ಫೌಂಡೇಶನ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಬೇಸಿಗೆ ಚಾಟ್ನಿ ಮಾಡುವಂತ ಕ್ರಮ ಅಂತ. ಇನ್ನ ಈ ಬೇಸಿಗೆ ಚಾಟ್ನಿಯನ್ನು ನಾವು ಒಂದ್ಸರಿ ಮಾಡ್ಕೊಂಡಾದ್ಮೇಲೆ ಏನೇನ್ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಬೇಸಿಗೆ ಚಾಟ್ನಿ ಆದ ನಂತರ ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣ ಮಾಡಬೇಕಾದ ಕೆಲವು ಕಾರ್ಯಗಳು ಅಂತಂದ್ರೆ, ಯೂಶಲಿ ಸಾಮಾನ್ಯವಾಗಿ ಈ ಸಮಯದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಕಣ್ಣುಗಳು ಒಡೆಯೋದಕ್ಕೆ ಏನ್ ಅಂತ ತೊಂದರೆ ಆಗಲ್ಲ. ಕೆಲವು ಸಲ ಏನಾಗುತ್ತೆ, ವಾತಾವರಣದಲ್ಲಿ ಏರುಪೇರಾದಾಗ ಸ್ವಲ್ಪ ಎಲ್ಲಾ ಕಣ್ಣುಗಳು ಒಡೆಯೋದು ತಡ ಆಗ್ಬೋದು ಅಥವಾ ಏರುಪೇರು ಆಗುತ್ತೆ, ಮೇಲೆ ಹಿಂದೆ ಮುಂದೆ ಆಗುತ್ತೆ. ಆದ್ರಿಂದ ನಾವು ಸಮನಾಗಿ ಎಲ್ಲಾ ಕಡ್ಡಿಗಳು ಹೊಡಿಲಿಕ್ಕೆ ಈ ಡಾರ್ಮೆಕ್ಸ್ ಅಂತ ದ್ರಾವಣ ಸಿಗುತ್ತೆ, ಅದು ಹೈಡ್ರೋಜನ್ ಸೈನಮೈಡ್ ಅಂತ ಕೆಮಿಕಲ್ ವಿಷಕಾರಿ. ಸೊ ಅದನ್ನ ಒಂದು ಪ್ರತಿ ಲೀಟರ್ಗೆ 30-35 ಮಿಲಿ ಸವರ್ಕೊಂಡು ಎಲ್ಲಾ ಕಡ್ಡಿಗಳಿಗೂ ನೀವು ಒಂದು ಹತ್ತಿಯಿಂದ ಸವರ್ಬೇಕಾಗುತ್ತೆ. ಮತ್ತೆ ಅದನ್ನ ಉಪಯೋಗಿಸುವವರು ಕೈಗೆ ಗ್ಲೌಸ್, ರಬ್ಬರ್ ಗ್ಲೌಸ್ ಹಾಕೋಬೇಕು, ಕವಚ ಹಾಕಬೇಕು, ಮತ್ತೆ ಕಣ್ಣಿಗೆ ಗಾಗಲ್ಸ್ ಅಥವಾ ಕನ್ನಡಕದ ಒಳ್ಳೇದು, ಯಾಕೆಂದ್ರೆ ಅದು ಚರ್ಮಕ್ಕೆ ತಾಕಿದ್ರೆ ವಿಷಕಾರಿ ಆಗುತ್ತೆ. ಸೊ ಇದನ್ನ ಇಮಿಡಿಯೇಟ್ ಆಗಿ ಅಂದ್ರೆ 24 ಉಸಿರಾಡ್ಲೂಬಾರ್ದು. ಹೌದು, ಉಸಿರಾಡಬಾರ್ದು. ಬಟ್ಟೆ ಕಣ್ಣು ಬಟ್ಟೆ ಅಥವಾ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದಾಗುತ್ತೆ. ಮತ್ತೆ ಇದನ್ನ ಮಾಡಿದ ನಂತರ 24-48 ಗಂಟೆಗಳಲ್ಲಿ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ಕಣ್ಣುಗಳು ಸಮವಾಗಿ ಮತ್ತೆ ರಭಸವಾಗಿ ಒಡಿಯುತ್ತೆ. ಅಂದ್ರೆ ಕಣ್ಣಿನ ಮೇಲೆ ಸವರ್ಬೇಕಾಗುತ್ತೆ, ಕಣ್ಣಿನ ಮೇಲೆ ಸವರ್ಬೇಕಾಗುತ್ತೆ, ಹತ್ತಿಯಿಂದ ಹತ್ತಿ ಬಟ್ಟೆಯಿಂದ ಸವರ್ಬೇಕಾಗುತ್ತೆ. ಆ ದ್ರಾವಣ ಸ್ವಲ್ಪ ಗಟ್ಟಿಯಾಗಲಿ ಹುಣಸೆ ಪುಡಿ, ಹುಣಸೆ ಬೀಜದ ಪುಡಿ ಹಾಕೋದ್ರಿಂದ ಸ್ವಲ್ಪ ದ್ರಾವಣ ಗಟ್ಟಿ ಆಗುತ್ತೆ. ಸೊ ಇದಾದ ನಂತರ ನೀವು ಬೋರ್ಡೋ ಮಿಕ್ಸ್ಚರ್ ಪೇಸ್ಟ್, ಅದು ಯಾಕೆ ಅಂದ್ರೆ ನಿಮ್ಗೆ ಶಿಲೀಂಧ್ರಗಳದ್ದು ಸ್ಪೋರ್ಟ್ಸ್ ಅಂದ್ರೆ ಬೀಜಾಣುಗಳೇನಿರುತ್ತೆ ಅದೆಲ್ಲ ಇನ್ನೂ ಹಳೆಯದಿಲ್ಲ, ಅಲ್ಲೇ ಇರುತ್ತೆ ತೋಟದಲ್ಲಿ. ಆದ್ರಿಂದ ಕಡ್ಡಾಯವಾಗಿ 1% ಬೋರ್ಡೋ ದ್ರಾವಣ, 1 kg ಮೈಲಿ ತುತ್ತು, 1 kg ಸುಣ್ಣ, 100 liter ನೀರಲ್ಲಿ ಹಾಕಿದ್ರೆ 1% ಬೋರ್ಡೋ ದ್ರಾವಣ ತಯಾರಾಗುತ್ತೆ. ಅದ್ರ pH ನೀವು ಪರೀಕ್ಷೆ ಮಾಡಬೇಕು, 7 ಇರಬೇಕು ಅದ್ರ pH. ಅವಾಗ ತಟಸ್ಥವಾಗಿದ್ರೆ ಅದ್ರದ್ದು ಪರಿಣಾಮಕಾರಿ ಹೆಚ್ಚಾಗಿರುತ್ತೆ. ಇದೊಂದು ಕಡ್ಡಾಯವಾಗಿ ಮಾಡೋದ್ರಿಂದ ನೀವು ಮುಂಬರುವ ಎಲ್ಲಾ ರೋಗಗಳನ್ನ ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಸೊ ಈ ರೀತಿ ನೀವು ಅಂದ್ರೆ ಸಾಧಾರಣವಾಗಿ ನಾವು ಈ ಬೋರ್ಡೋ ದ್ರಾವಣ ತಯಾರಿಸಿಕೊಂಡಾಗ ಹೌದು ಅದು ಸ್ವಲ್ಪ ಆಮ್ಲೀಯತೆನೇ ಇರುತ್ತೆ, ಆಮ್ಲೀಯತೆ ಇರುತ್ತೆ. ಆ ಸುಣ್ಣ ಹಾಕೊಂಡು ನೀವು ಅದು pH ಪೇಪರ್ ಸಿಗುತ್ತೆ, ಕಾಗದ ಸಿಗುತ್ತೆ, ಅದನ್ನ ಅದ್ದಿ 7 ಬರೋವರೆಗೂ 7 ಬರೋವರೆಗೂ ನೋಡಿ ನಂತರ ಅದನ್ನ ಮತ್ತೆ ಇದನ್ನ ಪ್ರತಿ ಸಲ ಶುದ್ಧವಾಗಿ ಪ್ರತಿಯಾಗಿ ಹೊಸದಾಗೆ ಮಾಡ್ಕೋಬೇಕು. ನೀವು ಶೇಖರಿಸಿ ಇಟ್ಟು ಬೋರ್ಡೋ ದ್ರಾವಣ ಯಾವತ್ತು ಸ್ಪ್ರೇ ಮಾಡಬಾರದು. ಆ ರೀತಿ ನೀವು ಅಂದ್ರೆ ಅವತ್ತು ಬೆಳಗ್ಗೆ ತಯಾರು ಮಾಡ್ಕೊಂಡ್ರೆ ಅವತ್ತು ಮುಗಿಸ್ಬೇಕು. ಮತ್ತೆ ಈ ಚಾಟ್ನಿಯಾದ 3-4 ವಾರದೊಳಗೆ ಎಲ್ಲಾ ಕಡ್ಡಿಗಳು ಚಿಗುರಕ್ಕೆ ಶುರು ಆಗುತ್ತೆ. ಅವಾಗ ನಾವು ಸ್ವಲ್ಪ ತಿರುಳ ಮಾಡ್ಬೇಕಾಗುತ್ತೆ, ತುಂಬಾ ಎಲ್ಲಾ ಚಿಗುರುಗಳು ಬಂದ್ಬಿಟ್ರೆ ತುಂಬಾ ದಟ್ಟಣ ಸಾಂದ್ರತೆ ಜಾಸ್ತಿ ಆಗುತ್ತೆ ಕಡ್ಡಿಗಳು. ಆದ್ರಿಂದ ಸ್ವಲ್ಪ ಅದನ್ನ ತೆಗೆದು 1 ಚದರ ಅಡಿಯಲ್ಲಿ 1-1.5 ಕಡ್ಡಿ ಅಂದ್ರೆ 2 ಚದರ ಅಡಿಗೆ 3 ಕಡ್ಡಿ ಆ ರೀತಿ ಇರಂಗೆ ಮಿಕ್ಕಿದ್ದೆಲ್ಲಾನು ಚಿವಿಟ್ಬಿಟ್ಟು ತೆಗಿಬೇಕಾಗುತ್ತೆ. ಸೊ ಈ ಸಾಂದ್ರತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಅದು ಒಂದು ಬಹಳ ಮುಖ್ಯವಾದಂತ ಕ್ರಮ. ಹೌದು. ಇನ್ನ ಈ ಉಪಕಡ್ಡಿಗಳು ಅಂತ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ನಮ್ಮ ರೈತ ಬಾಂಧವರು ಅಂತ ಈಗ ಸಬ್ಕೇನ್ ಅಂತಾನೆ ಅದನ್ನ ತಿಳ್ಕೊಂಡಿದ್ದಾರೆ. ಈ ಸಬ್ಕೇನ್ ಅಂದ್ರೇನು, ಇದನ್ನ ಹೇಗ್ ಮಾಡೋದು? ಇದು ಸಬ್ಕೇನ್ ಅಥವಾ ಉಪಕಡ್ಡಿ ಅಂತ ಹೇಳಿದ್ರೆ ಇದೊಂದು ರೈತರಿಗೆ ವರದಾನ ಆಗಿದೆ. ಇತ್ತೀಚೆಗೆ ತಾಂತ್ರಿಕತೆ ದ್ರಾಕ್ಷಿಯಲ್ಲಿ ಫಸಲನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಕ್ರಿಯೆ. ಈ ಉಪಕಡ್ಡಿ ಅಂದ್ರೆ ಒಂದು ಮುಖ್ಯ ಕಡ್ಡಿಯ ತುದಿಯಲ್ಲಿ ಮುಂದೆ ಇನ್ನೊಂದು ಸಣ್ಣ ಕಡ್ಡಿ ಬರುತ್ತೆ ಉಪಕಡ್ಡಿ. ಸೊ ಇದನ್ನ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಕಟಾವಾದ ಒಂದು 25-30 ದಿನದಲ್ಲಿ ಒಂದು ಕಡ್ಡಿ ಮೇಲೆ 7 ಎಲೆ ಬಂದ ಸಮಯದಲ್ಲಿ 5ನೇ ಎಲೆಗೆ ಚಿವುಟ್ಬೇಕಾಗುತ್ತೆ. ಸೊ ಅದರಿಂದ ಒಂದು ಉಪಕಡ್ಡಿ ಬರುತ್ತೆ. ಈ ರೀತಿ ಒಂದು ಕಡ್ಡಿ ಮೇಲೆ ಅದರ ಕಡ್ಡಿಯ ಗಾತ್ರ ನಿರ್ಧರಿಸಿ ಒಂದು ಅಥವಾ ಎರಡು ಉಪಕಡ್ಡಿಗಳನ್ನ ಇಟ್ಕೊಳ್ಬೇಕಾಗುತ್ತೆ. ಇದನ್ನ 20-25 ದಿನದಲ್ಲೇ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಉಪಕಡ್ಡಿ ಮಾಡೋದ್ರಿಂದ ಮುಂದೆ ಫಾರ್ವರ್ಡ್ ಪ್ರೂನಿಂಗ್ ಅಲ್ಲಿ ನಿಮಗೆ ಯಾವ ಹಂತದಲ್ಲಿ ಕತ್ತರಿಸಬೇಕು ಅಂತ ನಿಗದಿತ ಆಗುತ್ತೆ, ಮತ್ತೆ ಫಸಲು ಸಹ ಹೆಚ್ಚಾಗುತ್ತೆ. ಯಾಕೆಂದ್ರೆ ದ್ರಾಕ್ಷಿಯಲ್ಲಿ ಕಡ್ಡಿಗಳ ಬೆಳವಣಿಗೆ ಮತ್ತು ಅದರ ಫಲವತ್ತತೆ ಇನ್ವರ್ಸ್ ರಿಲೇಶನ್ಶಿಪ್. ನಿಮ್ ಕಡ್ಡಿಗಳು ಜಾಸ್ತಿ ಬೆಳೆದಂಗೆನೆ ನಿಮ್ ಫಲವತ್ತತೆ ಕಡಿಮೆ ಆಗುತ್ತೆ. ಆದ್ರಿಂದ ಈ ಉಪಕಡ್ಡಿ ಮಾಡೋದ್ರಿಂದ ಏನಾಗುತ್ತೆ, ರಭಸವಾಗಿ ಬೆಳೆಯುವ ಕಡ್ಡಿಗಳನ್ನ ಚಿವುಟ್ಬೋದು. ಚಿವುಟಿ ಅದನ್ನ ಆ ಎಲ್ಲೆಲ್ಲಿ ಫುಡ್ ಆಹಾರ ತಯಾರಾಗಿರುತ್ತೆ ಅದೆಲ್ಲ ಕಣ್ಣುಗಳಿಗೆ ಹೋಗಿ ಫಲಧಾರಣೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಆಹಾರ ಎಲ್ಲ ಶೇಖರಣೆ ಆಗಕ್ಕೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಅಕ್ಟೋಬರ್ ಪ್ರೂನಿಂಗ್ ಅಲ್ಲಿ ನಿಗದಿ ಆಗುತ್ತೆ ಎಲ್ಲಿ ಕಟ್ ಮಾಡಬಹುದು ಅಂತ. ಇಲ್ಲಾಂದ್ರೆ ರೈತರಿಗೆ ಕನ್ಫ್ಯೂಸ್ ಆಗುತ್ತೆ, ಅಂದ್ರೆ ಒಂಥರ ಅವ್ರು ಯಾವ ಹಂತದಲ್ಲಿ ಕಟ್ ಮಾಡಬೇಕು ಅಂತ. ಸೊ ಉಪಕಡ್ಡಿ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಎಲ್ಲಿ ಗಂಟು ಇರುತ್ತೆ ಆ ಉಪಕಡ್ಡಿಯ ಕೆಳಗಡೆ ಒಂದು ಎರಡು ಬಡ್ ಬಿಟ್ಟು ಕತ್ತರಿಸಿ ಬಿಡಬಹುದು ಈಸಿಯಾಗಿ. ಇಲ್ಲಾಂದ್ರೆ ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ಇದು ಬಡ್ಗಳ ವಿಶ್ಲೇಷಣೆ ಎಲ್ಲ ಆಗುತ್ತೆ. ಸೊ ಈ ಉಪಕಡ್ಡಿ ಮಾಡೋದ್ರಿಂದ ನಮಗೆ ಒಳ್ಳೆ ಫಸಲು ಸಿಗುತ್ತೆ, ಮತ್ತೆ ನಿರ್ಧಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈ ಅಕ್ಟೋಬರ್ ಪ್ರೂನಿಂಗ್ ವರೆಗೂ ಸುಮಾರು 12-15 ಎಲೆಯನ್ನ ಈ ಕಡ್ಡಿಗಳ ಮೇಲೆ ಇಟ್ಕೋಬೇಕಾಗುತ್ತೆ. ಮತ್ತೆ ಎಲ್ಲಾ ಕಡ್ಡಿಗಳಲ್ಲೂ ಉಪಕಡ್ಡಿ ಅಥವಾ ಸಬ್ಕೇನ್ ಮಾಡೋದು ಬೇಕಿಲ್ಲ. ಕೆಲವು ಅಶಕ್ತ ಕಡ್ಡಿಗಳಿದ್ರೆ ಅದನ್ನ ಸ್ಟ್ರೈಟ್ ಕೇನ್ ಅಂತ ಹೇಳ್ತೀವಿ, ಅದನ್ನೇನು ಚಿವುಟದ್ ಬೇಡ. ಬಟ್ ಕೊನೆಯಲ್ಲಿ 12-15 ಎಲೆ ಬರೋ ರೀತಿ ನೋಡ್ಕೊಂಡ್ರೆ ಆಯ್ತು. ಈ ಶೇಕಡ 75 ಕಡ್ಡಿಗಳನ್ನ ಉಪಕಡ್ಡಿ ತಯಾರಿಸ್ಕೋಬಹುದು, ಮಿಕ್ಕಿದ್ದ ಹಾಗೇನೆ ಬಿಡ್ಬೋದು. ಈ ರೀತಿ ಉಪಕಡ್ಡಿ ಮಾಡ್ಕೋಬೇಕಾಗ ಅಂದ್ರೆ ಉಪಕಡ್ಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಅಕ್ಟೋಬರ್ ಬಳ್ಳಿ ಸೌರಕ್ಕೆ ಸಂದರ್ಭದಲ್ಲಿ ಒಂದು ಅಂದಾಜು ಸಿಗುತ್ತೆ ಎಷ್ಟು ಕಣ್ಣುಗಳನ್ನ ಬಿಟ್ಟು ನಾವು ಮುಂದಕ್ಕೆ ಕತ್ತರಿಸಬಹುದು ಅಂತ. ಇದು ಮುಖ್ಯವಾಗಿ ಉಪಕಡ್ಡಿ ಅಥವಾ ಸಬ್ಕೇನ್ ಅನ್ನು ಮಾಡ್ಕೊಳ್ಳೋದ್ರಿಂದ ಆಗುವಂತ ಅನುಕೂಲ. ಇನ್ನ ಮುಖ್ಯವಾಗಿ ಈ ಒಂದು ಬೇಸಿಗೆ ಚಾಟ್ನಿ ಮಾಡಿದ ನಂತರ ನಾವು ಯಾವ್ಯಾವ ಹಂತಗಳಲ್ಲಿ ಈ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಈ ಬಳ್ಳಿ ಸವರಿಕೆ ಆದ ನಂತರ ನಾವು ಕಡ್ಡಿಗಳ ಬೆಳೆಯೋದು ಸಾಮಾನ್ಯವಾಗಿ 4 ಹಂತಗಳಿರುತ್ತೆ. ಮೊದಲು 40 ದಿನ ಒಂದ್ ರೀತಿ ಇರುತ್ತೆ, 40-70 ದಿನ ಇನ್ನೊಂದ್ ರೀತಿ ಬರುತ್ತೆ, 70-90 ದಿನ, ಮತ್ತೆ 90 ನೆಕ್ಸ್ಟ್ ಪ್ರೂನಿಂಗ್ ವರೆಗೂ. ಈ ರೀತಿ 4 ವಿವಿಧ ಹಂತಗಳಲ್ಲಿ ನಾವು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಈಗ ಮೊದಲನೇದಾಗಿ 40 ದಿನದ ವರೆಗೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಈ ಸಮಯದಲ್ಲಿ ಕಡ್ಡಿಗಳ ಬೆಳವಣಿಗೆ ಅತ್ಯಂತ ರಭಸವಾಗಿರಬೇಕು, ಮತ್ತೆ ಕಡ್ಡಿಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಏನಿದೆ, ನಮ್ಮ ಫೋಟೋಸಿಂಥಸಿಸ್ ಏನ್ ಹೇಳ್ತೀವಿ, ಅದು ಬಹಳ ಚೆನ್ನಾಗಿ ಆಗ್ಬೇಕಾಗುತ್ತೆ. ಆದ್ರಿಂದ ಈ ಸಮಯದಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಗೊಬ್ಬರವನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತೆ ನೀರು ಈ ಸಮಯದಲ್ಲಿ ವಾತಾವರಣದಲ್ಲಿ ಹಾವಿಯಾಗೋದು ಜಾಸ್ತಿ ಇರುತ್ತೆ ಸಮ್ಮರ್ ಆದ್ರಿಂದ. ಆದ್ರಿಂದ ನಾವು ಹೆಚ್ಚಾಗಿ ನೀರನ್ನು ಸಹ ಕೊಡಬೇಕಾಗುತ್ತೆ. ಈ ಸಮಯದಲ್ಲಿ ನೈಟ್ರೋಜನ್ ಕ್ಯಾನ್ ಅಂದ್ರೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ರೂಪದಲ್ಲಿ ಅಂಶ ಇರಬೇಕು. ಮತ್ತೆ ಈ ಚಾಟ್ನಿ ಆದ ಒಂದು ವಾರ ತಿಂಗಳ ನಂತರ 15 ದಿನಕ್ಕೊಮ್ಮೆ ಗಿಡಗಳಿಗೆ 100 ಗ್ರಾಮು 19 ಅಂದ್ರೆ 19 ಅಥವಾ DAP ಪುನರಾವರ್ತನೆ ಮಾಡಬೇಕಾಗುತ್ತೆ. ಸಂಕೀರ್ಣ ಗೊಬ್ಬರವನ್ನು ನಾವು ಕೊಡಬೇಕಾಗುತ್ತೆ. ಮತ್ತೆ ಈ ರಸಾವರಿ ಮುಖಾಂತರ ಸಹ 19-19-19 ಒಂದು ಕೆಜಿ 100 ಲೀಟರ್ಗೆ 1 ಎಕರೆಗೆ ಈ ಪ್ರಮಾಣದಲ್ಲಿ ಕೊಡೋದ್ರಿಂದ ನಾವು ಈ ಗಿಡಗಳನ್ನ ಚೆನ್ನಾಗಿ ಕಾಪಾಡಬಹುದು. ಮತ್ತೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಈ ಸ್ಟೇಜ್ ಡೌನಿ ಮಿಲ್ಡ್ಯೂ ಅಂದ್ರೆ ಶಿಲೀಂಧ್ರ ರೋಗಕ್ಕೆ ತುತ್ತಾಗೋ ಬಾಧೆ ಜಾಸ್ತಿ, ಬೂಜು ರೋಗಕ್ಕೆ ಜಾಸ್ತಿ ತುತ್ತಾಗುತ್ತೆ. ಯಾಕೆಂದ್ರೆ ಇದು ಕಡ್ಡಿಗಳ ಮೇಲ್ ಬಂದ್ರಂತೂ ಅದು ಪೂರ್ತಿ ನಾಶ ಆಗುತ್ತೆ, ಮುಂದಿನ ಫಸಲದಿಗೆ ಬಹಳ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಆದ್ರಿಂದ ಡೌನಿ ಮಿಲ್ಡ್ಯೂನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಮತ್ತೆ ಬೆಳವಣಿಗೆ ಕಡಿಮೆ ಆಗ್ಲಿಕ್ಕೆ CCC ಅಂತ ಒಂದು ದ್ರಾವಣವನ್ನು ಸಹ ಸ್ಪ್ರೇ ಮಾಡಬೇಕು. ಸೈಕೋಸಿಲ್ ಅಂತಾರೆ ಅದನ್ನ, 500-700 PPM ಹಾಕಿ ಅದನ್ನ ತಗ್ಗಿಸಬೇಕಾಗುತ್ತೆ, ಬೆಳವಣಿಗೆಯನ್ನು ತಗ್ಗಿಸಬೇಕಾಗುತ್ತೆ. ಮತ್ತೆ ನೀರ್ ಚೆನ್ನಾಗಿ ನೀಡಬೇಕಾಗುತ್ತೆ ಈ ಸಮಯದಲ್ಲಿ. ಮತ್ತೆ ಈ ಶಿಲೀಂಧ್ರ ನಾಶಕಗಳನ್ನ ಒಂದೇ ಶಿಲೀಂಧ್ರ ನಾಶಕ ಉಪಯೋಗಿಸೋ ಬದಲು ಪುನರಾವರ್ತನೆ ಮಾಡಬೇಕು. ಒಂದ್ಸಲ ಕಾಂಟ್ಯಾಕ್ಟ್ ಫಂಜಿಸೈಡ್ ಕೊಡಬೇಕು, ಒಂದ್ಸಲ ಸಿಸ್ಟಮ್ ಕೊಡಬೇಕು, ಕೆಲವು ಸಲ ಎರಡು ಮಿಕ್ಸ್ ಮಾಡಬೇಕು. ಕಾಂಟ್ಯಾಕ್ಟ್ ಬೋರ್ಡೋ ಎಳೆ ಎಲೆಗಳಿದ್ದಾಗ ಅದು ಇಂಜುರಿ ಆಗುತ್ತೆ ಅಂದ್ರೆ, ಆದ್ರಿಂದ ಈ ಸಮಯದಲ್ಲಿ ಕಾಪರ್ ಫಂಜಿಸೈಡ್ ಸಲ್ಫೇಟ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಕೊಡೋದು ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಕ್ಯಾಪ್ಟನ್, ಡೈಥೇನ್ M45, ಮ್ಯಾಂಕೋಜೆಬ್, ಈ ರೀತಿ ಕೆಲವು ಕಾಂಟ್ಯಾಕ್ಟ್ ಫಂಜಿಸೈಡ್ಸ್, ಮತ್ತೆ ಆಕ್ರೋಬ್ಯಾಟ್, ಆಲಿಯೇಟ್, ಮತ್ತೆ ರಿಡೋಮಿಲ್, ಸೆಕ್ಟಿನ್ ಅಂತ ಸುಮಾರು ಕೆಮಿಕಲ್ಸ್ ಗಳಿದೆ, ಶಿಲೀಂದ್ರ ನಾಶಕಗಳು. ಇವನ್ನ ನೀವು ವಾತಾವರಣದ ಅನುಕೂಲ ನೋಡಿಕೊಂಡು ಪ್ರತಿಕೂಲ ವಾತಾವರಣ ಇದ್ದಾಗ ಮುಂಜಾಗ್ರತೆಯಾಗಿ ವಹಿಸೋದ್ರಿಂದ ನೀವು ಡೌನ್ ಇಮ್ಯುನಿಟಿಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಮತ್ತೆ ಇದ್ರ ಜೊತೆ ಕೀಟನಾಶಕಗಳು, ಕೆಲವು ಈ ಪ್ರೂನಿಂಗ್ ಆದ ನಂತರ ನಮಗೆ ಬಂಗಾರದುಳು ಅಂದ್ರೆ ಫ್ಲೀ ಬೀಟಲ್ಸ್ ಸಣ್ಣ ಸಣ್ಣ ಮುಗ್ಗುಗಳನ್ನ ಕೆರೆಯುತ್ತೆ, ಅದರಿಂದ ನಾವು ಇದನ್ನ ಬಂಗಾರದುಳು ನಿಯಂತ್ರಣಕ್ಕೆ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಕಾನ್ಫಿಡರ್ 0.3 ml ಅಂದ್ರೆ 3 ml 10 ಲೀಟರ್ಗೆ ಅದನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಮತ್ತೆ ಈ ಸಮಯದಲ್ಲಿ ಜಾಸ್ತಿ ಟೆಂಪರೇಚರ್ ಇದೆ ಅಂತ ಹೇಳಿದೆ, ಅವಾಗ ನಾವು ರಸ ಇರುವ ಥ್ರಿಪ್ಸ್ ಕೀಟಗಳು ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಲ್ಯಾಂಡಾ ಸೈಲೋಥ್ರಿನ್ ಅಥವಾ ಇಮಿಡಕ್ಲೋಪ್ರಿಡ್ ಇದನ್ನ 0.3 ml 3 ml 10 ಲೀಟರ್ಗೆ ಅಥವಾ ಲ್ಯಾಂಡಾ ಸೈಲೋಥ್ರಿನ್ 5 ml 10 ಲೀಟರ್ಗೆ ಈ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದಾಗುತ್ತೆ. ಈ ರೀತಿ ನಾವು 40-45 ದಿನದವರೆಗೂ ಮಾಡಬೇಕು. ಅಂದ್ರೆ ಪ್ರಾರಂಭದಲ್ಲಿ ಎಳೆ ಬೆಳವಣಿಗೆ ಇರೋದ್ರಿಂದ ಕೆಲವೊಂದು ಕೀಟ ರೋಗಗಳ ವಿರುದ್ಧ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈ ಮೋಡ ಮುಸುಕಿದಂತ ವಾತಾವರಣ, ತುಂತುರು ಹನಿ ಒಂದು ವಾತಾವರಣ ಇದ್ದಾಗ ಈ ಡೌನಿ ಮಿಲ್ಡ್ಯೂ ತುಂಬಾ ನಾವು ಮಾರಕ ರೋಗ, ದ್ರಾಕ್ಷಿಗೆ ಮಾರಕ ರೋಗ ಅಂದ್ರೆ ಈ ಡೌನಿ ಮಿಲ್ಡ್ಯೂ. ವಾತಾವರಣದಲ್ಲಿ ಉಷ್ಣಾಂಶ ಇರುತ್ತೆ ಮತ್ತೆ ಆರ್ದ್ರತೆ, ಇದನ್ನ ಕಾಪಾಡಿದ್ರೆ ನಮ್ದು ಅರ್ಧ ಬೆಳೆನ ಕಾಪಾಡ್ಕೊಬಹುದು. 40-70 ದಿನದ ಹಂತದಲ್ಲಿ ಯಾವ ರೀತಿಯ ಕ್ರಮ ಅನುಸರಿಸಬೇಕು? ಇದು ಈ ಮುಂದಿನ ಬೆಳವಣಿಗೆ, ನಿಮ್ಮ ಮುಂದಿನ ಫಸಲನ್ನ ನಿರ್ಧರಿಸುದು. ಈ ಸಮಯದಲ್ಲೇ ನಿಮ್ಗೆ ಕಣ್ಣುಗಳು ಮೊಗ್ಗ ಇದು ಫಲವತ್ತತೆ ಪಡೆಯೋದು. ಆದ್ರಿಂದ ಈ ಸಮಯದಲ್ಲಿ ನಿಮಗೆ ಸಾರಜನಕ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ರಂಜಕದ ಅಂಶ ಜಾಸ್ತಿ ಕೊಡಬೇಕು. ಈ ರಂಜಕದ ಅಂಶಗಳು ಅಂದ್ರೆ DAP ಅಥವಾ ಯೂರಿಯಾ ಫಾಸ್ಫೇಟ್ ಅಂತ ರಸಾವರಿ ಗೊಬ್ಬರ ಸಿಗುತ್ತೆ, ಅದನ್ನ ಕೊಡಬೇಕಾಗುತ್ತೆ. ಮತ್ತೆ ಯುರಾಸಿಲ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಅದು ಸಸ್ಯ ಪ್ರಚೋದನಕಾರಿ ವಸ್ತು. ಯುರಾಸಿಲ್ ಕೊಡೋದ್ರಿಂದ ಕಣ್ಣುಗಳಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸ್ವಲ್ಪ ಮೈಲ್ಡ್ ಆಗಿ ನೀರಿನ ಸ್ಟ್ರೆಸ್ ಕೊಡಬೇಕು. ಅಂದ್ರೆ ನೀವು ಈಗ ತಗ್ಗಿಸ್ಬೇಕು ಸ್ವಲ್ಪ, ಒಂದು 30 ದಿನ ಸ್ವಲ್ಪ ನೀರನ್ನು ತಗ್ಗಿಸೋದ್ರಿಂದ ಬೆಳವಣಿಗೆ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆದ್ರೆ ಫ್ರೂಟ್ಫುಲ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನೀವು 40-70 ದಿನದಲ್ಲಿ ನೀರನ್ನೇ ಕಡಿಮೆ ಮಾಡಬೇಕು, ನೈಟ್ರೋಜನ್ ಕಡಿಮೆ ಮಾಡಬೇಕು, ರಂಜಕದ ಅಂಶ ಜಾಸ್ತಿ ಮಾಡಿ ಯುರಾಸಿಲ್ ಸ್ಪ್ರೇ ಮಾಡಿ ಸ್ವಲ್ಪ CCC ಸ್ಪ್ರೇ ಮಾಡೋದ್ರಿಂದ ಸಹ ನೀವು ಹೆಚ್ಚಾಗಿ ಫಲವತ್ತತೆಯನ್ನು ಪಡೆಯಬೇಕು. ಮತ್ತೆ ಎಲ್ಲಾ ಕಣ್ಣುಗಳ ಮೇಲೆ ಸೂರ್ಯನ ರಶ್ಮಿ ಚೆನ್ನಾಗಿ ಬೆಳಂಗ್ ನೋಡಬೇಕು. ಅದಕ್ಕೋಸ್ಕರನೇ ನಾವು ಮೊದಲು ಸಾಂದ್ರತೆಯನ್ನು ಕಡಿಮೆ ಮಾಡೋದು, ಈ ಚಿಗುರುಗಳನ್ನ ಚಿವುಟಿ ಸ್ವಲ್ಪ ವಿರಳ ಮಾಡಬೇಕು ಚಿಗುರುಗಳು. ಈ ರೀತಿ ಮಾಡೋದ್ರಿಂದ ಪ್ರತಿ ಕಣ್ಣಿನ ಮೇಲೆ ಸೂರ್ಯ ರಶ್ಮಿ ಚೆನ್ನಾಗಿ ಬಿದ್ದು ಫಲವತ್ತತೆ ಚೆನ್ನಾಗಾಗುತ್ತೆ. ಮತ್ತೆ ಈ ಸಮಯದಲ್ಲೂ ಅಷ್ಟೇ, ಮೊದಲು ಹೇಳದಂಗೆ ಡೌನಿ ಮಿಲ್ಡ್ಯೂ ಮತ್ತೆ ಈ ಥ್ರಿಪ್ಸ್ ಕೀಟಗಳ ಬಾಧೆಯನ್ನು ಜಾಸ್ತಿ ಇರೋದ್ರಿಂದ ಅದೇ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗುತ್ತೆ. ಸೊ 70 ದಿನದೊಳಗೆ ನಿಮ್ ಗರ್ಭಧಾರಣೆ ಆಗುತ್ತೆ, ಅದು ಕಣ್ಣುಗಳಲ್ಲಿ ಇದು ಫಲವತ್ತತೆ ಆದ ನಂತರ ಅದು ನೆಕ್ಸ್ಟ್ ಪ್ರೂನಿಂಗ್ ಮಾಡಿದಾಗ ಒಡೆಯುತ್ತಲ್ಲ ಆವಾಗ ಫಲವತ್ತತೆ ಜಾಸ್ತಿ ಆಗಿರುತ್ತೆ. ಇದು ಮುಖ್ಯವಾಗಿ 40-75 ದಿನದೊಳಗೆ ಈ ರೀತಿ ಮಾಡಬೇಕಾಗುತ್ತೆ. ಇನ್ನ 70 ದಿನ ಆದ್ಮೇಲೆ 90 ದಿನದವರೆಗೆ ಅಲ್ಲಿ ಏನೇನು ಕ್ರಮ ಅನುಸರಿಸಬೇಕಾಗುತ್ತೆ? ಈಗ ನಾನು ಹೇಳಿದೆ ಮೊದಲು ಸ್ವಲ್ಪ ನೈಟ್ರೋಜನ್ ಕಡಿಮೆ ಮಾಡಿರ್ತೀವಿ 70 ದಿನದವರೆಗೂ, ಅಷ್ಟರಲ್ಲಿ ನಿಮ್ಗೆ ಗರ್ಭಧಾರಣೆ ಆಗಿರುತ್ತೆ. ಆದ್ರೆ ಗಿಡಗಳ ಮೇಲಿನ ಎಲೆಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿರಲ್ಲ. ಸೊ ಈಗ ಸ್ವಲ್ಪ ಮತ್ತೆ ನೀರು ಮತ್ತೆ ರಸಗೊಬ್ಬರ ಆದ ಸಾರಜನಕವನ್ನು ಸ್ವಲ್ಪ ಹೆಚ್ಚಿಸಬೇಕು. ಹೆಚ್ಚಿಸೋದ್ರಿಂದ ಏನಾಗುತ್ತೆ, ಆ ಎಲೆಗಳು ಪರಿಪೂರ್ಣವಾಗಿ ಬೆಳೆಯಕ್ಕೆ ಸಹಾಯ ಆಗಿ ನಿಮಗೆ ಕಡ್ಡಿಗಳಲ್ಲಿ ಚೆನ್ನಾಗಿ ಆಹಾರ ಶೇಖರಣೆ ಆಗಬೇಕು. ಸೊ 90 ದಿನದವರೆಗೂ ದ್ರಾಕ್ಷಿ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಸೊ ಈ ಸಮಯದಲ್ಲಿ ನೀವು ನೈಟ್ರೋಜನ್ ಕೊಡಬೇಕಾಗುತ್ತೆ, ಮತ್ತೆ ಸ್ವಲ್ಪ ಮೈಲ್ಡ್ ಆಗಿ ಪೊಟ್ಯಾಶು ಶುರು ಮಾಡಬೇಕು. ಯಾಕೆ ಅಂದ್ರೆ 90 ದಿನ ಆದ್ರೆ ಕಡ್ಡಿಗಳು ಬಲಿಯುವಿಕೆ ಅಂತ ಆಗುತ್ತೆ. ಸೊ ಈ ಸಮಯದಲ್ಲಿ ಡೌನಿ ಮಿಲ್ಡ್ಯೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಪೌಡ್ರಿ ಮಿಲ್ಡ್ಯೂ ಬರೋ ಅಂದ್ರೆ ಬೂದಿ ರೋಗ ಬರೋ ಇದು ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಆದ್ರಿಂದ ಕೆಲವು ಕೆಮಿಕಲ್ಸ್ ಇದಾವೆ, ಅದ್ಯಾವ್ದಂದ್ರೆ ಡೈಕಾರ್ ಅಂತ ಸಿಗುತ್ತೆ, ಅದು ಡೈಥೇನ್ M45 ಮತ್ತೆ ಕ್ಯಾರಥೇನ್ ಕಾಂಬಿನೇಷನ್, ಮತ್ತೆ ಬೇಕಾರ್ ಮತ್ತೆ ಕ್ಯಾರಥೇನ್, ಈ ರೀತಿ ಎರಡು ಕೊಡೋದ್ರಿಂದ ಇರೋ ಡೌನಿ ಮಿಲ್ಡ್ಯೂನ ತಗ್ಗಿಸಬಹುದು, ಮತ್ತೆ ಪೌಡ್ರಿ ಮಿಲ್ಡ್ಯೂ ಬರೋದನ್ನ ಕಡಿಮೆ ಮಾಡಬಹುದು. ಸೊ ಯಾಕೆಂದ್ರೆ ನೀವು ಆ ಸಮಯದಲ್ಲಿ ಉಷ್ಣಾಂಶ ಸ್ವಲ್ಪ ಡ್ರೈ ವೆದರ್ ಇರೋದ್ರಿಂದ ಪೌಡ್ರಿ ಬರುತ್ತೆ, ಡೌನಿ ಕಡಿಮೆ ಆಗುತ್ತೆ. ಸೊ ಈ ರೀತಿ ಮಾಲಿಕ್ಯೂಲ್ಸ್ ಕೆಮಿಕಲ್ಸ್ ಗಳನ್ನ ಆ ಸಮಯದಲ್ಲಿ ಕೊಟ್ಟು ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಮಾಡಿ ನೀರನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮಗೆ ಎಲೆಗಳು ಪರಿಪಕ್ವವಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನೀವು ನೆಕ್ಸ್ಟ್ ಪ್ರೂನಿಂಗ್ ವರೆಗೂ ಎಲೆಗಳ ಆರೋಗ್ಯ ಕಾಪಾಡಬೇಕಾಗುತ್ತೆ, ಅದರಿಂದ ಈ ರೀತಿ ಮಾಡಬೇಕಾಗುತ್ತೆ. ಇದು 90 ದಿನದವರೆಗೂ. 90 ದಿನದ ನಂತರ ನಾವು ಮುಂದಿನ ಒಂದು ಚಾಟ್ನಿವರೆಗೆ ಅಂದ್ರೆ ಅಕ್ಟೋಬರ್ ಚಾಟ್ನಿವರೆಗೆ ಹೌದು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಕಣ್ಣಿನಲ್ಲಿ ಫಲವತ್ತತೆ ಆಗಿದೆ, ಎಲೆಗಳು ಸಂಪೂರ್ಣ ಆಗಿದೆ, ಈಗ ನಿಮ್ ಕಡ್ಡಿಗಳು ಬಲಿವೇಕೆಯ ಕಾಲ. 90 ದಿನ ಆಯ್ತು ಅಂದ್ರೆ ಕಡ್ಡಿಗಳ ಎಲ್ಲ ಇದು ಬ್ರೌನ್ ಕಲರ್ ತಿರುಗ್ತಾ ಇರುತ್ತೆ, ಎಲ್ಲ ತೊಗಟೆಗಳೆಲ್ಲ ಬ್ರೌನ್ ಕಲರ್ ತಿರುಗುತ್ತೆ. ಈ ಸಮಯದಲ್ಲಿ ಗಿಡಗಳಿಗೆ ಪೊಟ್ಯಾಶ್ ಅಂಶ ಜಾಸ್ತಿ ಆಗುತ್ತೆ, ಬೇಕಾಗುತ್ತೆ. ಸೊ ಈ ಸಮಯದಲ್ಲಿ SOP ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಏನಿದೆ 0050 ಇದನ್ನ ನಾವು ಮಣ್ಣಿನ ಮುಖಾಂತರ ಕೊಡಬೇಕಾಗುತ್ತೆ ಮತ್ತೆ ರಸಾವರಿ ಮುಖಾಂತರ ಕೊಡಬೇಕಾಗುತ್ತೆ. ಪ್ರತಿ 15 ದಿನಕ್ಕೊಂದ್ಸಲ 0050 100 ಗ್ರಾಮ್ ಭೂಮಿಗೆ ಹಾಕಬೇಕು ಪ್ರತಿ ಗಿಡಕ್ಕೆ. ಮತ್ತೆ SOP ವಾಟರ್ ಸಾಲಿಬಲ್ ಫರ್ಟಿಲೈಸರ್ ಅನ್ನು ಸಹ ನೀರಿನಲ್ಲಿ ಕರಗಿಸಿ ಸಹ ಕೊಡಬೇಕಾಗುತ್ತೆ. ಸೊ ಈ ರೀತಿ ಕೊಟ್ಟು ನಾವು ಕಡ್ಡಿಗಳ ಬಲಿತಿಕೆಯನ್ನು ನೋಡಬೇಕು ಮತ್ತೆ ನೀರಿನ ಪ್ರಮಾಣ ಸ್ವಲ್ಪ ತಗ್ಗಿಸಬೇಕು, ಯಾಕೆಂದ್ರೆ ಮೆಚುರಿಟಿ ಆಗಬೇಕು, ಕಡ್ಡಿಗಳು ಮೆಚೂರ್ ಆಗಬೇಕು, ಬಲಿಬೇಕು, ಪರಿಪಕ್ವವಾಗಬೇಕು. ಮತ್ತೆ ಇದರ ಜೊತೆಗೆ ಈಗ ಪೌಡ್ರಿ ಮಿಲ್ಡ್ಯೂ ಮೇಜರ್ ರೋಗ ಆಗುತ್ತೆ ಈ ಸಮಯದಲ್ಲಿ. ಈ ಸಮಯದಲ್ಲಿ ಪೌಡ್ರಿ ಮಿಲ್ಡ್ಯೂ ಕಂಟ್ರೋಲ್ ಮಾಡಕ್ಕೆ ಬೂದಿ ರೋಗ, ಇದನ್ನು ನಾಶ ಮಾಡಲಿಕ್ಕೆ ನಮಗೆ ಸಲ್ಫರ್ 2 ಗ್ರಾಮ್ ಸಲ್ಫರ್ ಸ್ಪ್ರೇ ಮಾಡಬಹುದು, ಗಂಧಕವನ್ನು ಅಥವಾ ಕಾಂಟಾ ಪ್ಲಸ್ ಅಂತ ಕೆಲವು ಅಂತರ್ವ್ಯಾಪ್ತಿ ಶಿಲೀಂಧ್ರ ನಾಶಕಗಳಿರುತ್ತೆ, ಅದನ್ನು 1 ಮಿಲಿಲೀಟರ್ ಹಾಕಿ ಸ್ಪ್ರೇ ಮಾಡಬೇಕು. ಮತ್ತೆ ಕೆಲವು ಪೊಟ್ಯಾಶಿಯಂ ಸಾಲ್ಟ್ ಸಿಗುತ್ತೆ, ಪೊಟ್ಯಾಶಿಯಂ ಬೈಕಾರ್ಬೊನೇಟ್, ಅದು 5 ಗ್ರಾಮ್ 1 ಲೀಟರ್ ಹಾಕಿ ಸಿಂಪಡಣೆ ಮಾಡಿದ್ರೆ ಗಿಡಕ್ಕೆ ಪೊಟ್ಯಾಶಿಯು ಹೋಗುತ್ತೆ, ಪೌಡ್ರಿ ಮಿಲ್ಡ್ಯೂ ಸಹ ಕಡಿಮೆ ಆಗುತ್ತೆ. ಸೊ ಈ ರೀತಿ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಮತ್ತು ನೀವು ಯಾವುದೇ ಔಷಧಿ ಸ್ಪ್ರೇ ಮಾಡಬೇಕಾದ್ರೂ ಕೆಲವು ರಸಗೊಬ್ಬರಗಳಿದೆ, MKP ಅಂತ ಸಿಗುತ್ತೆ, ಮಾನೋ ಪೊಟ್ಯಾಶಿಯಂ ಫಾಸ್ಫೇಟ್ 0.52-32, ಇದನ್ನ 2 ಗ್ರಾಮ್ ನೀವು ಯಾವ್ದು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತೀರಾ ಅದರಲ್ಲಿ ಹಾಕಿ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ಪೊಟ್ಯಾಶು ಸಿಗುತ್ತೆ, ಜೊತೆಗೆ ಪೌಡ್ರಿ ಮಿಲ್ಡ್ಯೂ ಸಹ ಕಂಟ್ರೋಲ್ ಆಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ನೀವು ಕಡ್ಡಿ ಬಲಿವಿಕೆಯ ಸಮಯದಲ್ಲಿ ಪೊಟ್ಯಾಶ್ ನಿರ್ವಹಣೆ ಚೆನ್ನಾಗಿ ಮಾಡಬೇಕು, ನೀರನ್ನು ಸ್ವಲ್ಪ ತಗ್ಗಿಸಬೇಕು, ಪೌಡ್ರಿ ಮಿಲ್ಡ್ಯೂ ಕಾಪಾಡ್ಕೋಬೇಕು, ಈ ಪೌಡ್ರಿ ಮಿಲ್ಡ್ಯೂನ ನಿಯಂತ್ರಣ ಮಾಡಿ, ಬೂದಿ ರೋಗವನ್ನು ನಿಯಂತ್ರಣ ಮಾಡೋದ್ರಿಂದ ನಿಮ್ ಕಡ್ಡಿಗಳು ಬಲಿತು ಎಲೆಗಳು ಆರೋಗ್ಯವಾಗಿರುತ್ತೆ. ಸೊ ಈ ರೀತಿ ನೀವು ಕ್ರಮಗಳನ್ನ ತಗೊಂಡು ಮುಂದಿನ ಚಾಟ್ನಿಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕೆಲವು ಲಘು ಪೋಷಕಾಂಶಗಳು ಅಂತ ಹೇಳಿದೆ, ಅದನ್ನ ನೀವು ಎಲ್ಲೆಲ್ಲಿ ಯಾವಾಗ ಅದ್ರದ್ದು ಸಿಂಪ್ಟಮ್ಸ್ ಅಂದ್ರೆ ಚಿಹ್ನೆಗಳು ಕಾಣುತ್ತೆ ಆಗ ನೀವು ಫೋಲಿಯರ್ ಸ್ಪ್ರೇ ಅಂದ್ರೆ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಸಾಕಾಗುತ್ತೆ. ಮುಖ್ಯವಾಗಿ ಯಾವ ಕೊರತೆಗಳು ಕಂಡುಬರುವುದು? ಸಾಮಾನ್ಯವಾಗಿ ನಮ್ಮ ಮಣ್ಣಿನಲ್ಲಿ ಕಾಣಬರೋದು ಐರನ್ ಮತ್ತೆ ಜಿಂಕ್, ಅಂದ್ರೆ ಸತ್ತು ಮತ್ತೆ ಕಬ್ಬಿಣ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದನ್ನ ನೀವು ಅದಕ್ಕೋಸ್ಕರ ದ್ರಾಕ್ಷಿ ಬೆಳೆಗಾರರು 2 ಅಥವಾ 3 ವರ್ಷಕ್ಕೊಂದ್ಸಲ ತಮ್ಮ ಭೂಮಿಯ ಮಣ್ಣನ್ನು ಪರೀಕ್ಷೆ ಮಾಡಬೇಕು ಮತ್ತೆ ಎಲೆ ತೊಟ್ಟನ ವಿಶ್ಲೇಷಣೆ ಮಾಡಬೇಕು. ಇದನ್ನ ಮಾಡಿ ಯಾವ ಅಂಶ ಕಡಿಮೆ ಇದೆ, ಯಾವ ಪೋಷಕಾಂಶ ಜಾಸ್ತಿ ಇದೆ ನೋಡಿ ಅದನ್ನ ಪ್ರತಿ ವರ್ಷ ಕರೆಕ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಕೆಲವು ಜಾಸ್ತಿ ಆದ್ರೂ ಕಷ್ಟ, ಜಾಸ್ತಿ ಆದ್ರೆ ಇನ್ನೂ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಸಮತೋಲನ ಕಾಪಾಡಿಕೊಳ್ಳಲಿಕ್ಕೆ ನೀವು 2-3 ವರ್ಷಕ್ಕೊಂದ್ಸಲ ಕಡ್ಡಾಯವಾಗಿ ಈ ಪರೀಕ್ಷೆಗಳನ್ನು ಮಾಡಿ ತಮ್ಮ ಜಮೀನಲ್ಲಿ ಯಾವ್ದು ಕಡಿಮೆ ಇದೆ ಯಾವ್ದು ಜಾಸ್ತಿ ಇದೆ ಅಂತ ಗೊತ್ತಾಗಿ ಅವಶ್ಯಕವಾದ ಪೋಷಕಾಂಶಗಳನ್ನ ಹಾಕಬೇಕು. ಮತ್ತೆ ನೀವು ಎಲ್ಲ ಸಮತೋಲನ ಕಾಪಾಡಿಕೊಳ್ಳಬೇಕಾಗುತ್ತೆ. ಅಂದ್ರೆ ದ್ರಾಕ್ಷಿ ವಿಶೇಷ ಅಂತ ಏನಾದ್ರೂ ಇದೆಯೇ? ಐ ನಮ್ಮ ಬೆಂಗಳೂರು IHR ಸ್ಪೆಷಲ್ ಬೆಂಗಳೂರು ಬ್ಲೂ ಸ್ಪೆಷಲ್ ಅಂತ ಮಾಡಿದ್ದಾರೆ, ಅದಿನ್ನೂ ಸ್ವಲ್ಪ ನಮ್ಮ ಇದು ರಿಸರ್ಚ್ ಹಂತದಲ್ಲಿದೆ, ಪ್ರಯೋಗಾತ್ಮಕ ಹಂತದಲ್ಲಿದೆ. ಸೊ ಅದನ್ನ ಮುಂದೆ ಅದು ಪ್ರಯೋಗ ಎಲ್ಲ ಆದ ನಂತರ ಬೆಂಗಳೂರು ಬ್ಲೂ ಗ್ರೇಪ್ಸ್ ಬೆಳೆಗಾರರಿಗೆ ಅಂತ ಮಾಡಿದ್ದಾರೆ, ಅದಿನ್ನು ಪ್ರಯೋಗ ಹಂತದಲ್ಲಿದೆ. ಈ ರೀತಿ ಬೇರೆ ಕಮರ್ಷಿಯಲ್ ಆಗಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂತ ಕೆಲವು ರಸಾವರಿ ಗೊಬ್ಬರಗಳು ಮತ್ತೆ ಮಣ್ಣಿಗೆ ಹಾಕೋ ಗೊಬ್ಬರಗಳನ್ನು ನಾನು ಹೇಳಿದ ರೀತಿ ಪ್ರತಿ ಹಂತದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ್ದು ಕೊಡಬೇಕು ಅಂತ ಮಾಡಿದ್ರೆ ನಿಮ್ದು ಕಡ್ಡಿಗಳು ಪರಿಪಕ್ವ ಆಗುತ್ತೆ ಮತ್ತೆ ಫಸಲನ್ನು ಹೆಚ್ಚಾಗಿ ಮಾಡಬಹುದು. ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಈ ಒಂದು ಬೇಸಿಗೆ ಚಾಟ್ನಿಯನ್ನ ಈ ದ್ರಾಕ್ಷಿ ಬೆಳೆನಲ್ಲಿ ಬಹಳ ಒಂದು ಮುತುವರ್ಜಿ ವಹಿಸಿ ಮಾಡಬೇಕಾಗತ್ತೆ. ಮಾಡೋದಕ್ಕಿಂತ ಮುಂಚೆ ತೋಟವನ್ನ ಸರಿಯಾಗಿ ಸಿದ್ಧತೆ ಮಾಡ್ಕೋಬೇಕು. ಮಾಡಿದ್ಮೇಲೂ ಕೂಡ ಕೆಲವೊಂದು ರೋಗ ಕೀಟಗಳ ಹಾವಳಿ ಬರುತ್ತೆ, ಪೋಷಕಾಂಶಗಳ ಒಂದು ಅವಶ್ಯಕತೆ ಇರುತ್ತೆ, ಇದನ್ನೆಲ್ಲ ಪೂರೈಸಬೇಕಾಗುತ್ತೆ. ಖಂಡಿತ ಈ ರೀತಿ ಪೂರೈಸಿದ್ರೆ ಅವರು ಮುಂದೆ ಅತ್ಯುತ್ತಮವಾದ ಬೆಳವಣಿಗೆಯನ್ನ ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಹೌದು, ನಾನು ಮೊದಲೇ ಹೇಳಿದಾಗೆ ಎಲ್ಲಾ ಹಂತದಲ್ಲಿ ಕರೆಕ್ಟ್ ಆಗಿ ಸರಿಯಾಗಿ ಕಾಲಕಾಲಕ್ಕೆ ಯಾವ್ಯಾವ ಅಂಶಗಳ ಪೋಷಕಾಂಶ ಬೇಕು, ನೀರಿನ ಪ್ರಮಾಣ ಸರಿಯಾಗಿ ಕೊಟ್ಟು ನೀವು ಸರಿಯಾಗಿ 120-150 ದಿನ ಈ ತೋಟವನ್ನು ಕಾಪಾಡಿ ಎಲೆಗಳ ಆರೋಗ್ಯವಾಗಿ ಉದುರದಂತೆ ನೋಡ್ಕೋಬೇಕಾಗುತ್ತೆ. ಮುಂದಿನ ಚಾಟ್ನಿವರೆಗೂ ಆರೋಗ್ಯಕರವಾಗಿ ಹಸಿರು ಎಲೆಗಳು ಒಂದು ಕಡ್ಡಿ ಮೇಲೆ 12-15 ಎಲೆಗಳನ್ನು ಉಳಿಸಿಕೊಂಡ್ರೆ ಆದ್ರೆ ಮುಂದಿನ ಚಳಿಗಾಲದ ಚಾಟ್ನಿ ಮಾಡಿದ ನಂತರ ಖಂಡಿತವಾಗಿ ಒಳ್ಳೆಯ ಫಸಲನ್ನು ನಮ್ಮ ರೈತ ಬಾಂಧವರು ಪಡಿಬಹುದಾಗಿದೆ. ರೈತ ಬಾಂಧವರೇ, ತಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜೆ ಸತೀಶ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9036149501. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9036149501. ತುಂಬಾ ಸಂತೋಷ ಡಾಕ್ಟರ್ ಸತೀಶ್ ಅವರೇ. ತಾವಿದೋರ್ಗೂ ನಮ್ಮ ರೈತ ಬಾಂಧವರಿಗೆ ಈ ದ್ರಾಕ್ಷಿ ಬೆಳೆನಲ್ಲಿ ಈ ಬೇಸಿಗೆ ಚಾಟನಿ ಮತ್ತು ನಂತರದ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆಯ ಬಳ್ಳಿ ಸವರುವಿಕೆ ಈ ಕುರಿತು ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಜನಪದ ಗೀತೆ ಆರ್ ಸೋಮಶೇಖರ್ ಮತ್ತು ಸಂಗಡಿಗರಿಂದ. ಹಾಲು ಮಲೆ ಅದುಕಾರ ಗುಂಜು ಮಲೆ ಗುರುಕಾರ ಮೂಡಾಲ ಮಲೆಯ ಮಾಯಕಾರ ಬಾನನ್ನ ಮಾದೇವ ಅಯ್ಯ ಮೂಡಾಲ ಮಲೆಯ ಮಾಯಕಾರ ಬಾನನ್ನ ಮಾದೇವ ಯಾಕಪ್ಪ ಮಾದೇವ ನಿನ್ನ ಮೋಕ